ಮಿಸಿಹಾಯೇ ವರಣೆ ನಿನ್ ಜೀವನೇ ಗಣಮೇ ಮೃದ ಮಾಮೆನ್ನಾತ್ಮಂ ಪುದು ಜನ್ಮ ಮಾರ್ನಿಡುವ ವಿಲಿಕ್ಯುವ ವೈಗಿನ ಕ್ಷಮಿಕಣೇ ದೈವಮೇ ಪೂರ್ಣಮಾ ಎನ್ನೆ ಞಾ ಸಮರ್ಪಣಂ ಚೈದಿಡಾ ಮಿಶಿಹಾಯೇ ವರಣೆ ನಿನ್ ಜೀವನೇ ಗಣಮೇ ಮೃದ ಮಾಮೆನ್ ಆತ್ಮಂ ಪುದು ಜನ್ಮ ಮಾನಿಡುವ ಸುಖ ವಳಿಗಳ